ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ರಾಯಚೂರು, ಯಾದಗಿರಿ, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80%. ಬಾಗಲಕೋಟೆ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಇದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಕೃಷಿ ಸಂವಾದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್, ಪ್ರಾಧ್ಯಾಪಕರಾದ ಡಾ ಎಆರ್ ಕುರುಬರ್, ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ ಹಾಗೂ ವಿಸ್ತರಣಾ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಶಾಂತ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ಕಾರ್ಯಕ್ರಮದೊಳಗೆ ತಮಗೆ ಗೊತ್ತಿರುವ ಹಂಗೆ ತಮ್ಮ ದಿನನಿತ್ಯದ ಚಟುವಟಿಕೆಗಳು ಯಾವ ರೀತಿ ಸರಾಗವಾಗಿ ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ತಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಅನೇಕ ವಿಜ್ಞಾನಿಗಳು ಭಾಗವಹಿಸಿ ತಮ್ಮ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಎಂದಿನಂಗ ನಮ್ಮ ಜೊತೆಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ತಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹತ್ತಿ ಬೆಳೆಯದಂತಹ ರೈತರು ಗಮನಿಸಬೇಕು, ಹತ್ತಿಯೊಳಗೆ ರೋಗಗಳು ಯಾವ್ಯಾವ ಅದಾವ ಮತ್ತು ಅವುಗಳನ್ನು ಯಾವ ರೀತಿ ನಮ್ಮ ರೈತರು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಈಗ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಹತ್ತಿ ಬೆಳೆಗಾರರು ಗಮನಿಸಬೇಕು. ಪ್ರಸ್ತುತ ಹತ್ತಿ ಬೆಳೆಯ ರೋಗಗಳನ್ನು ನೋಡೋಣ. ಬಿಳಿ ಬಂಗಾರವೆಂದೇ ಕಳೆಯಲ್ಪಟ್ಟಂತಹ ಹತ್ತಿಗೆ ಈ ಸಲ ಒಳ್ಳೆ ಧಾರಣೆ ಕೂಡ ಇದೆ. ರೈತರು ಕೂಡ ಮಳೆಯ ನಂತರ ಏನೇನು ಪ್ರಾಬ್ಲಮ್ ಇದೆ, ಕೊಂಡಿ ಉದುರ್ತಾ ಇದೆ, ಕೊಂಡಿ ಉದುರ್ತಾ ಇದೆ, ಹೂ ಉದುರ್ತಾ ಇದೆ, ಮುಗ್ಗಿ ಉದುರ್ತಾ ಇದೆ ಅಂತ ಎಂಬ ಕಂಪ್ಲೇಂಟ್ ಕೂಡ ಜಾಸ್ತಿ ಬರ್ತಾ ಇದೆ ರೈತರಿಂದ. ಸೊ ಯಾವ ರೀತಿ ಆ ಇರತಕ್ಕಂತಹ ಹತ್ತಿ ರೋಗವನ್ನು ನಿರ್ವಹಣೆ ಮಾಡಬಹುದು ಅಂತ ನೋಡೋಣ. ಬಹಳಷ್ಟು ರೋಗಗಳಿವೆ ಹತ್ತಿಯಲ್ಲಿ. ಅದರಲ್ಲಿ ಒಂದು ಸಸಿ ಸಾಯುವಂತಹ ರೋಗ ಕೂಡ ಬರ್ತವೆ, ಎಲೆ ಚುಕ್ಕಿಗಳು ಬರ್ತವೆ, ಕರಿ ಹಿಪ್ಪೆ ರೋಗ ಬರುತ್ತೆ, ತಾಮ್ರ ರೋಗ, ತುಕ್ಕು ರೋಗ ಬರುತ್ತೆ, ಆಮೇಲೆ ಸಿಡಿ ರೋಗ ಸಾಮಾನ್ಯವಾಗಿ ಬರುತ್ತೆ, ಆಮೇಲೆ ಮುದುಡಿ ರೋಗ, ಎಲೆ ಮುದುಡಿ ರೋಗ, ಇವು ಮುಖ್ಯವಾದಂತಹ ರೋಗಗಳು. ನಾವು ಮುಖ್ಯವಾಗಿ ಎಟ್ ಪ್ರೆಸೆಂಟ್ ಜಿಲ್ಲೆಯಲ್ಲಿ ಮಳೆಯ ನಂತರದ ಏನ್ ಸನ್ನಿವೇಶವಿದೆ ಅದನ್ನು ನೋಡ್ಕೊಳ್ಳೋಣ. ಈಗಾಗಲೇ 1050 mm ಮಳೆ ಆಗಿದೆ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ಮಳೆಯ ನೀರು ನಿಂತ ನಂತರದ ಏನ್ ನಿರ್ವಹಣೆ ಇದೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಕೆಲ ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತಿಯಲ್ಲಿ ಇರತಕ್ಕಂತಹ ಹೂ ಮತ್ತೆ ಮಿಣಿಕಾಯಿಗಳು ಕೂಡ ಉದುರ್ತವೆ ಅಂತ. ರೈತರು ಏನ್ ನೋಡ್ಕೊಳ್ಳಿ, ಒಮ್ಮೆಲೆ ರಭಸದ ಮಳೆಗಳು ರಾತ್ರಿಯ ದಿನಗಳಲ್ಲಿ ಬಂದಿವೆ. ಒಂದು 5 ಎಕ್ಸಾಂಪಲ್ಗಳು ಇವೆ. 5 ದಿನಗಳಲ್ಲಿ ರಾತ್ರಿ ಹೊತ್ತು ಜಾಸ್ತಿ ಮಳೆ ಆಗಿದೆ. ಈ ಫೋರ್ಸ್ಫುಲ್ ಮಳೆಯಿಂದಾಗಿ ಆಟೋಮೆಟಿಕ್ಲಿ ಗಿಡದ ಒಂದು ಬೆಳವಣಿಗೆ ಹಂತಕ್ಕೆ ಸ್ವಲ್ಪ ಧಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಆಹಾರ ಸರಬರಾಜು ಮಾಡುವಂತಹ ಕೊಳವೆ ಇರಬಹುದು, ಎಲೆಗಳಿರಬಹುದು, ಅವಕ್ಕೆಲ್ಲ ಒಮ್ಮೆಗೆ ಹೊಡೆತ ಸಿಕ್ಕಿದಂಗೆ. ಯಾಕಂದ್ರೆ ವಿಪರೀತ ಮಳೆ ಹತ್ತಿಗೆ ಒಳ್ಳೇದಲ್ಲ, ಸಾಧಾರಣ ನಿಧಾನಗತಿಯಂತಹ ಮಳೆ ತುಂಬಾ ಒಳ್ಳೇದದೆ. ಈಗಾಗಲೇ ನಾವು ನೋಡುವಂತಹ ಕೊಂಡಿ ಉದುರುವಂತಹ ರೋಗವನ್ನು ನೋಡ್ಕೊಂಡ್ರೆ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಕೊಲ್ಟೋಟ್ರೈಕಮ್ ಎಂಬ ಶಿಲೀಂಧ್ರ ಕೂಡ ಬರ್ತಾ ಇದೆ. ಆಮೇಲೆ ಎಲೆಗಳಲ್ಲೆಲ್ಲ ಚುಕ್ಕಿ ಚುಕ್ಕಿ ಬಂದಾಗ ಕಂದುಗಳು ಮಚ್ಚೆಗಳಾಗ್ತವೆ. ಇದರಿಂದಾಗಿ ಜಾಸ್ತಿ ಆಲ್ಟರ್ನೇರಿಯೇಷನ್ ಆಗಿಬಿಟ್ಟು ಆಟೋಮೆಟಿಕ್ಲಿ ಉದುರ್ಕೊಳ್ಳುವಂತ ಸಾಧ್ಯ ಇದೆ. ರೈತರೇ, ಈ ರೋಗವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಾವು ನೋಡ್ಬೇಕಾಗುತ್ತೆ, ಕಾರ್ಬನ್ ಡೈಸಿಯಂ 1 gram ಅಥವಾ ಹೆಕ್ಸಾಫೆನಾಜಲ್ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಎಲ್ಲಿ ಕಾಯಿ ಉದುರುತ್ತಾ ಇದೆ ಅಲ್ಲಿ ಅಥವಾ ಮೆಥನಿಯ ಅಸಿಟಿಕ್ ಆಸಿಡ್ ಪ್ಲಾನೋಫಿಕ್ಸ್ ಅಂತ ಹೇಳ್ತೇವೆ, ಅದನ್ನು 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಬೇಕು. ಅಂದ್ರೆ ಬಗಲ್ ಪಂಪ್ಗೆ ಜಸ್ಟ್ 5-6 ml ಬಗಲ್ ಪಂಪ್ ಅಂದ್ರೆ 16 liter ನೀರಿಗೆ ಹಾಕಿದ್ರೆ ಸಾಕು. ನೋಡಿ ರೈತರೇ, ಇದನ್ನು ಈಗ ತಾನೇ ಇನ್ನು ಬಿಸಿಲಿನ ದಿನಗಳು ಮುಂದಿನ ದಿನಗಳಿಗೆ ಬರ್ತಾ ಇದೆ. ಇದನ್ನು ಯಾವುದೇ ಒಂದು ಸಸ್ಯ ಪ್ರಚೋದಕಗಳನ್ನು ಮಧ್ಯಾಹ್ನ ಟೈಮಲ್ಲಿ ಸಿಂಪಡಣೆ ಮಾಡಂಗಿಲ್ಲ, ಒಂದು ಮುಂಜಾನೆ ಅಥವಾ ಸಾಯಂಕಾಲ ಟೈಮಲ್ಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲೆಗಳಿಗೆ ಹತ್ತಿ ಎಲೆಗಳಲ್ಲಿ ನೀರು ಅಷ್ಟು ಫಾಸ್ಟ್ ಆಗಿ ನಿಂತ್ಕೊಳ್ಳಲ್ಲ, ಅದು ಸ್ಲೋಲಿ ತಗೊಳ್ಳುತ್ತೆ. ಅದಕ್ಕೋಸ್ಕರ ನಿಧಾನಗತಿಯ ಒಂದು ಸಿಂಪಡಣೆ, ಆಮೇಲೆ ಎಲ್ಲಾ ಭಾಗ ಕವರ್ ಆಗುವಂಗೆ ಸಿಂಪಡಣೆ ಅತಿ ಮುಖ್ಯ. ಆವಾಗ ಹತ್ತಿಯಲ್ಲಿರ್ತಕ್ಕಂತಹ ಕೊಂಡಿ ಉದುರುವಿಕೆ ಮತ್ತೆ ಹೂ ಮತ್ತೆ ಎಲೆಗಳ ರಚನೆ ಚೆನ್ನಾಗಿರ್ಬೇಕು. 26-23 ಎಲೆಗಳಂತ ಕೌಂಟ್ ಮಾಡಿದ್ರೆ ನಾವು ಅದರಲ್ಲಿ ಇರತಕ್ಕಂತಹ ಒಂದು ಮುಟ್ರಿ ಎಷ್ಟು ಬಂದಿವೆ ಆ ರೋಗಗಳನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಆ ಮುಟ್ರಿಯ ಪ್ರಮಾಣ ಯಾವ ರೀತಿ ಇದೆ, ಜಸ್ಟ್ ಒಂದು ಮುಂಜಾನೆ 10 ಗಂಟೆ ಆಗುವಾಗ ಜಸ್ಟ್ ಒಂದು ಗಿಡಕ್ಕೆ ಲೈಟ್ ಆಗಿ ಕೈ ಹೊಲ್ಲಿ ಹೊಡೆದು ನೋಡಿ ಎಷ್ಟು ದ್ವಾಮಿಗಳು ಓಡ್ತವೆ, ಬಿಳಿ ನೊಣಗಳು ಎಷ್ಟು ಓಡ್ತವೆ ಇದನ್ನು ಲೆಕ್ಕ ಹಾಕಿ. ಅಥವಾ ತಲಭಾಗ ರಿವರ್ಸ್ ನೋಡಿ, ಎಲೆ 2-3 ಚೆಕ್ ಮಾಡಿ ಎಲ್ಲ ಸೂಜಿಯಿಂದ ಚಿದಂಗೆ ಆಗಿರುತ್ತೆ, ಅಂದ್ರೆ ಹುಳ ಹೊಡೆದು ಎಫೆಕ್ಟ್ ಆಗ್ತಾ ಇದೆ. ಇದರಿಂದಾಗಿ ಸ್ಲೋಲಿ ಸ್ಲೋಲಿ ಬಣ್ಣ ಬದಲಾವಣೆ ಆಗುತ್ತೆ. ನೋಡಿ ರೈತರೇ, ಎಲ್ಲಿ ಮುಟ್ರಿ ಬರ್ತಾ ಇದೆ ಅಲ್ಲಿ ನೋಡ್ಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಎಸಿಫೇಟ್ 1 g/L ಅಥವಾ ಬೇವಿನ ಎಣ್ಣೆ 2 ml/L ಅಥವಾ ಇಮಿಡಾ ಕಾನ್ಫಿಡೆನ್ ಅಂತ ಹೇಳಿದ್ವಿ 1/2 ml/L ಹಾಕೊಂಡು ಸಿಂಪಡಣೆ ಮಾಡೋದು, ಅಥವಾ ಫಿಪ್ರನಿಲ್ 1 ml/L ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬರುವಂತಹ ಈ ಒಂದು ಏನು ಎಲೆ ಮುಟ್ರಿ ಆಗುವಂತಹ ರೋಗಗಳು ಅಥವಾ ವೈರಸ್ ರೋಗಗಳನ್ನು ಕೂಡ ಹತೋಟಿ ಮಾಡಬಹುದು. ಇಲ್ಲದ್ರೆ ಮುದುಳಿ ಜಾಸ್ತಿ ಆದಾಗ ಎಲೆ ವಿಕಾರತೆ ಆಗುತ್ತೆ, ವಿಕಾರತೆ ಆದಾಗ ಅಲ್ಲಿಯೇ ದ್ವಾಮಿಗಳು ಅಥವಾ ಹುಳಗಳು ಬಿಳಿ ನೊಣಗಳು ಕೂತ್ಕೊಂಡು ಒಂದು ಜಾಸ್ತಿ ಸ್ಪ್ರೆಡ್ ಆಗುವ ಸಾಧ್ಯತೆ ಇರುತ್ತವೆ. ಆಮೇಲೆ ಬರುವಂತಹ ಒಂದು ನೋಡ್ಬೇಕಾದ್ರೆ ಆಟೋಮೆಟಿಕ್ಲಿ ನಮ್ಗೆ ತಾಮ್ರದ ರೋಗದ ಚಿಹ್ನೆಗಳು ಕಾಣ್ತಾ ಇವೆ. ಆ ತಾಮ್ರ ರೋಗ ಬಂದ್ರೆ ಒಮ್ಮೆ ಬಿಡಲ್ಲ ಅದು, ನಂತರದ ಏನು ಮಂಜಿನ ವಾತಾವರಣ ಇನ್ನು ನಾವು 1 ವಾರದಲ್ಲಿ ಕಾಣ್ತಾ ಇದ್ದೇವೆ. ಅಂತಹ ಒಂದು ಮಂಜಿನ ವಾತಾವರಣದಲ್ಲಿ ಈ ತುಕ್ಕು ರೋಗ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಹ್ಯುಮಿಡಿಟಿ ಏನಿದೆ ಅದು ಆರ್ದ್ರತೆ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ಮಳೆ ದಿನಗಳಲ್ಲಿ ತುಂಬಾ ಚೆನ್ನಾಗಿತ್ತು, 88-90% ಹ್ಯುಮಿಡಿಟಿ ಇತ್ತು, ಆರ್ದ್ರತೆ ಇತ್ತು. ಆದ್ರೆ ಮುಂದಿನ 2 ವಾರ ನಂತರ ಏನಿದೆ ಒಣ ಸನ್ನಿವೇಶ ಬರುವಂತ ಸನ್ನಿವೇಶದಲ್ಲಿ ಮಧ್ಯಾಹ್ನ ತಾಪಮಾನ ಕೂಡ ಸ್ಟ್ರಾಂಗ್ ಇರುತ್ತೆ, ಆಮೇಲೆ ರಾತ್ರಿ ಥಂಡಿ ಕೂಡ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಈ ತಾಮ್ರ ರೋಗ ಬರುವಂತಹ ಚಿಹ್ನೆಗಳನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಆಗುವಂತಹ ಬೆಳೆ ಹಾನಿ ಆಗ್ಬಹುದು. ಈಗಾಗಲೇ ಜಿಲ್ಲೆಯ ರೈತರು ಬಹಳ ಮಳೆಯಿಂದಲೇ ಕಷ್ಟ ಅನುಭವಿಸಿದ್ದಾರೆ. ಏನು ಬರುವಂತಹ ಏನು ತಾಮ್ರ ರೋಗಕ್ಕೆ ಕೂಡ ನಾವು ರೆಡಿ ಆಗ್ಬೇಕಾಗುತ್ತೆ, ಯಾವ ರೀತಿ ಸಿಂಪಡಣೆ ಮಾಡ್ಬೇಕಂತ ನೋಡಿ ರೈತರೆ. ಎಲ್ಲಾ ಬೆಳೆಗಳಿಗೆ ಅಂಜೂರ ಇರಬಹುದು ಅಥವಾ ಹತ್ತಿ ಇರಬಹುದು, ಆಮೇಲೆ ಇರ್ತಕ್ಕಂತಹ ಒಂದು ಯಾವ್ದಾವ್ದು ಬೆಳೆಗಳಿವೆ ಸೋಯಾಬೀನ್ ಇರ್ಬೋದು, ಅಲ್ಲಿ ಎಲೆ ತಾಮ್ರ ರೋಗ ಬಂದಾಗ ಪ್ರೊಪಿಕೊನಜಾಲ್ 1 ml/L ಹಾಕೊಂಡು ಸಿಂಪಡಣೆ ಮಾಡಬೇಕು, ಅಥವಾ ಹೆಕ್ಸಾಕೊನಜಾಲ್ 1 ml/L ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಆ ಸಾವಯವ ವಿಧಾನದಲ್ಲಿ ಅಷ್ಟೇ, ಟ್ರೈಕೋಡರ್ಮಾ 10 g/L ಹಾಕೊಂಡು ಸಿಂಪಡಣೆ ಮಾಡಿದಾಗ ಎಲೆ ಚುಕ್ಕಿ ರೋಗ ಮತ್ತು ತಾಮ್ರ ರೋಗವನ್ನು ಕೂಡ ಕಡಿಮೆ ಮಾಡಬಹುದು. ಸೊ ಇದು ಈ ವಾರದ ಮಾಹಿತಿ. ಮುಂದಿನ ವಾರ ಬೇರೊಂದು ಮತ್ತೆ ಅಂದ್ರೆ ಹವಾಮಾನಕ್ಕೆ ತಕ್ಕಂತೆ ಹಾಗೂ ಪ್ರದೇಶಕ್ಕೆ ತಕ್ಕಂತಹ ಮಾಹಿತಿಯನ್ನು ಕೃಷಿ ರಂಗದಲ್ಲಿ ತಿಳಿಯಬಯಸ್ತೀನಿ. ನಮಸ್ಕಾರ. ಆತ್ಮೀಯರೇ, ತಾವು ಜೈರ್ ಅಹಮದ್ ಅವರನ್ನ ಮಾತಾಡಿಸಬಹುದು, ಅವರ ಸಲಹೆ ಸೂಚನೆಗಳನ್ನು ತಗೊಳ್ಬಹುದು, ಮತ್ತೆ ತಮ್ಮ ಸಮಸ್ಯೆಗಳನ್ನು ಅವರಿಗೆ ಕೇಳಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಹಿಂಗದ ಬರ್ಕೊಳ್ಬಹುದು, 9845300326. ಇನ್ನ ಇನ್ನೊಂದು ವಿಷಯದ ಕಡೆ ನಾವು ಗಮನ ಹರಿಸೋಣ. ವಿಶೇಷವಾಗಿ ತೋಟಗಾರಿಕೆ ಮಾಡಬೇಕು ಅನ್ನುವಂತಹ ರೈತರು ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ, ಬಹಳ ಒಂದು ಸುಧಾರಿತ ಕ್ರಮಗಳನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಅನುಸರಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯೊಳಗೆ ಗಿಡಗಳನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದಕ್ಕೆ ಅಧಿಕ ಸಾಂದ್ರತೆಯ ಕೃಷಿ ತೋಟಗಾರಿಕಾ ವ್ಯವಸ್ಥೆ ಅನ್ನುವಂತಹ ಮಾತು ಅದ. ಅಂತಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿ ನಾವು ಕರೀತಾ ಇದ್ದೀವಿ. ಈ ವಿಷಯದ ಬಗ್ಗೆ ನಾವು ಇವತ್ತಿನ ದಿವಸ ಹೆಚ್ಚಿಗೆ ಮಾಹಿತಿ ಮಾಡಿಕೊಳ್ಳೋಣ. ಅಧಿಕ ಸಾಂದ್ರತೆಯ ತೋಟಗಳು ಅಂತಂದ್ರೇನು, ಯಾವ ರೀತಿ ಅವುಗಳನ್ನು ನಿರ್ವಹಣೆ ಮಾಡಿ ನಮ್ಮ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಬಹುದು, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಯಾವ ರೀತಿ ಸುಧಾರಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗೆ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಆರ್ ಕುರ್ಮರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ನಾವೀಗ ನೋಡೋಣಂತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಈ ದಿನ ರೈತ ಬಾಂಧವರಿಗೆ ತೋಟಗಾರಿಕೆ ವಿಷಯದ ಬಗ್ಗೆ ವಿಶೇಷವಾದ ಒಂದು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ತಾವೆಲ್ಲ ನೋಡಬಹುದು, ಅಧಿಕ ಸಾಂದ್ರತೆಯ ಒಂದು ಹಣ್ಣಿನ ತೋಟಗಳು ಹೆಚ್ಚಿನ ರೈತರು ಇವತ್ತು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂತ ಒಂದು ಸಮಯದಲ್ಲಿ ನಾವು ವಿಶೇಷವಾದ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಅಂದ್ರೆ ನಾಟಿ ಮಾಡುವ ಸಮಯ ಮತ್ತು ನಾಟಿ ಮಾಡಿದ ನಂತರ ನಾವು ಯಾವ ರೀತಿಯಾಗಿ ಈ ಅಧಿಕ ಸಾಂದ್ರತೆ ಹಣ್ಣಿನ ತೋಟಗಳನ್ನ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತ ಬಾಂಧವರಿಗೆ ತಮಗೆಲ್ಲರೂ ಗೊತ್ತಿರಬಹುದು. ಇತ್ತೀಚಿನ ದಿನಗಳಲ್ಲಿ ಅಧಿಕ ಸಾಂದ್ರತೆಯ ತೋಟಗಳು ಹೆಚ್ಚಿನ ರೈತರು ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡಬೇಕು? ಮುಖ್ಯವಾಗಿ ಅಧಿಕ ಸಾಂದ್ರತೆ ಮಾಡಿದ ತೋಟಗಳು ಹಣ್ಣುಗಳು ಬೇಗ ಫಸಲು ಕೊಡಲು ಪ್ರಾರಂಭವಾಗುತ್ತವೆ ಮತ್ತು ಎಣ್ಣೆದಾಗಿ ಹೆಚ್ಚು ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಿದೆ. ಆಮೇಲೆ ಮೂರನೇದು ಹೆಚ್ಚಿನ ಗಿಡಗಳ ಸಂಖ್ಯೆಯನ್ನ ನಾವು ನಾಟಿ ಮಾಡಬಹುದು. ಈ ಮೂರು ಕಾರಣಗಳಿಂದ ಇವತ್ತು ಅಧಿಕ ಸಾಂದ್ರತೆಯ ತೋಟಗಳನ್ನ ಹೆಚ್ಚಿನ ರೈತರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಧಿಕ ಸಾಂದ್ರತೆ ತೋಟಗಳನ್ನು ನಾಟಿ ಮಾಡುವ ವಿಶೇಷವಾಗಿ ಏನು ಅಧಿಕ ಸಾಂದ್ರತೆ ಅಂದ್ರೆ, ಆಯ್ಕೆ ಮಾಡಿದ ಭೂಮಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನು ನಾಟಿ ಮಾಡುವುದಕ್ಕೆ ನಾವು ಅಧಿಕ ಸಾಂದ್ರತೆಯ ತೋಟ ಅಂತ ಕರಿತೀವಿ. ಅಂದ್ರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿ ಸಾಲಿಗೆ ಸಾಂಪ್ರದಾಯಿಕವಾಗಿ ನಾವು ಏನು ಉದಾಹರಣೆಗೆ ಇವತ್ತು ಮಾವು ತಗೊಳ್ಬೋದು. ಸಾಂಪ್ರದಾಯಿಕವಾಗಿ ಹಿಂದಿನ ದಿನಗಳಲ್ಲಿ ನಾವು ಮಾವಿನ ಗಿಡಗಳನ್ನು ಸಾಲಿನ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಇವತ್ತು 30 ಫೀಟ್ ಅಂತರದಲ್ಲಿ ನಾವು ನಾಟಿ ಮಾಡ್ತಿದ್ದೀವಿ. ಅದೇ ಹಣ್ಣಿನ ಒಂದು ತೋಟಗಳನ್ನ ನಾವು ಅಂದ್ರೆ ಆ ಒಂದು 30-30 ಅಂತರದಲ್ಲಿ ನಾವು ಏನಾದ್ರೂ ನಾಟಿ ಮಾಡಿದರೆ 1 ಎಕರೆಗೆ 40-50 ಗಿಡಗಳನ್ನ ನಾವು ನಾಟಿ ಮಾಡ್ತಿದ್ದೇವೆ. ಅದೇ ಇವತ್ತು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಅದೇ ಮಾವಿನ ಗಿಡಗಳನ್ನು ಇವತ್ತು ನಾವು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಅಂತರ ಕಡಿಮೆ ಮಾಡಿ ಇವತ್ತು ನಾವು 1000-1600 ಗಿಡಗಳನ್ನ ಇವತ್ತು ನಾಟಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಅಧಿಕ ಸಾಂದ್ರತೆ ಪದ್ಧತಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಇವತ್ತು ಪೇರ್ಲಲ್ಲಿ ತಾವು ನೋಡಬಹುದು, 100-100 ಇವತ್ತು ಪೇರ್ಲದಲ್ಲಿ ರೈತರು ಅಧಿಕ ಸಾಂದ್ರತೆ ಪದ್ಧತಿಯನ್ನು ನಾಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂಚೆ ನಾವು ಗಿಡಗಳನ್ನ 20-20 ಅಂತರದಲ್ಲಿ ನಾಟಿ ಮಾಡಿ ಪ್ರತಿ 1 ಎಕರೆಗೆ ನಾವು 100 ಗಿಡಗಳ ಪೇರಲ್ಗಳನ್ನ ನಾಟಿ ಮಾಡ್ತಿದ್ದೀವಿ. ಅದೇ ಒಂದು ಪೇರಲ್ ಗಿಡಗಳನ್ನು ಅದೇ ತಳಿಗಳನ್ನು ಇವತ್ತು ನಾವು 1 ಎಕರೆ ಪ್ರದೇಶದಲ್ಲಿ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಅಂತರ ಕಡಿಮೆ ಮಾಡಿ 600-700 ಗಿಡಗಳನ್ನ ನಾಟಿ ಮಾಡ್ತೀವಿ. ಇನ್ನು ಕೆಲವು ರೈತರು ಇದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇವತ್ತು ಗಿಡಗಳನ್ನ ಸಂಖ್ಯೆ ನಾಟಿ ಮಾಡ್ತಾ ಇರೋದು ಇದು ಸಾಮಾನ್ಯವಾಗಿ ಕಾಣ್ತಾ ಇದೆ. ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ತೋಟಗಳನ್ನ ಸ್ಥಾಪನೆ ಮಾಡುವುದು ತಪ್ಪಲ್ಲ, ಆದರೆ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ಕೆಲವೊಂದು ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಎಷ್ಟೋ ಮಂದಿ ರೈತರು ತಿಳ್ಕೊಳ್ತಾ ಇಲ್ಲ. ದಯಮಾಡಿ ರೈತರು ಅಧಿಕ ಸಾಂದ್ರತೆ ಪದ್ಧತಿಯನ್ನ ಎಲ್ಲ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೇ ಕೆಲವು ಹಣ್ಣಿನ ಬೆಳೆಗಳಲ್ಲಿ ನಾವು ಇವತ್ತು ಅಧಿಕ ಸಾಂದ್ರತೆಯ ಹಣ್ಣಿನ ತೋಟಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಇವತ್ತು ಮಾವು ತಗೋರಿ, ಪೇರಲು ತಗೊಳ್ರಿ, ಇವತ್ತು ಸೀತಾಫಲ ತಗೊಳ್ಕೊಡ್ರಿ, ಹಾಗೆ ಬಾಳೆ ಇಂಥ ಕೆಲವೊಂದು ಹಣ್ಣಿನ ಗಿಡಗಳಲ್ಲಿ ಇವತ್ತು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾವು ನಾಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾಟಿ ಮಾಡಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನು ರೈತರು ನೆನಪಿನಲ್ಲಿಟ್ಟುಕೋಬೇಕು. ಅತಿ ಮುಖ್ಯ ಉದ್ದೇಶ ಅಧಿಕ ಸಾಂದ್ರತೆ ತೋಟಗಳಲ್ಲಿ ನಿರ್ವಹಣೆ ಮಾಡಲು ಮೂಲ ಉದ್ದೇಶ ಇಷ್ಟೇ. ಏನ್ ಮಾಡಬೇಕಂದ್ರೆ ನಾವು ಗಿಡಗಳ ಆಯ್ಕೆ ಮಾಡುವಲ್ಲಿ ಕೆಲವೊಂದು ಬಹಳ ಕಾಳಜಿ ವಹಿಸಬೇಕಾಗುತ್ತೆ. ವಿಶೇಷವಾಗಿ ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ನಾವು ಕಸಿ ಮಾಡಿದ ಗಿಡಗಳನ್ನು ನಾಟಿ ಮಾಡ್ತೀವಿ. ಈ ಕಸಿ ಮಾಡಿದ ಒಂದು ಗಿಡಗಳಲ್ಲಿ ಸಾಮಾನ್ಯವಾಗಿ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಮ್ಮ ಮೇಲೆ ಉದ್ದೇಶ ಇಷ್ಟೇ, ನಾಟಿ ಮಾಡಿದ ಗಿಡ ವೇಗವಾಗಿ ಬೆಳೆದೇನೆ ಅದು ಅಂದ್ರೆ ಅದು ಗಾತ್ರದಲ್ಲಿ ಯಾವಾಗಲೂ ಅದು ಗಿಡ್ಡವಾಗಿರುವಂತೆ ನಾವು ನೋಡಿಕೊಳ್ಬೇಕು. ಅಂದ್ರೆ ಗಿಡ ಸಾಮಾನ್ಯವಾಗಿ ಹೆಚ್ಚು ಎತ್ತರವಾಗಿ ಬೆಳೆಯದೇನೆ ಹೆಚ್ಚು ಒಂದು ಗಿಡ್ಡವಾಗಿ ಬೆಳೆಯುವಂತೆ ನೋಡಿಕೊಳ್ಬೇಕು. ಹೆಚ್ಚು ಗಿಡಗಳು ಗಿಡ್ಡವಾಗಿ ಇದ್ರೆ ಮಾತ್ರ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾವು ಈ ಹೆಚ್ಚು ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಗಿಡಗಳ ಗಾತ್ರವನ್ನ ಯಾವಾಗಲೂ ನಾವು ಕಡಿಮೆ ಇರಲಿಕ್ಕೆ ನೋಡ್ಕೊಳ್ಬೇಕಾದ್ರೆ ಕೆಲವೊಂದು ವಿಶೇಷವಾದಂತ ಹೇಳಿದ್ರೆ ಕಸಿ ಗಿಡಗಳನ್ನು ನಾಟಿ ಮಾಡ್ತೀವಿ. ಕಸಿ ಗಿಡಗಳಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳಲ್ಲಿ ತಳಿಗಳು ಗಿಡ್ಡ ತಳಿಗಳು ಸಿಗುತ್ತವೆ. ಅಂತ ಗಿಡ್ಡ ತಳಿಗಳನ್ನು ನಾಟಿ ಮಾಡುವುದರಿಂದ ನೀವು ಹೆಚ್ಚಿನ ಒಂದು ಸಂಖ್ಯೆಯ ಗಿಡಗಳನ್ನು ನಾಟಿ ಮಾಡಬಹುದು. ಇನ್ನು ಎರಡನೇದು ಕಸಿ ಮಾಡಿ ಗಿಡದಲ್ಲಿ ನಾವು ಎರಡು ಒಂದು ಕೆಳಗಡೆ ಬೇರು ಸಸ್ಯ ಇನ್ನೊಂದು ಮೇಲುಗಡೆ ಒಂದು ಯಾವುದೇ ತಳಿ ಗಿಡ ಇರ್ತದೆ. ಕಸಿ ಗಿಡ ಮಾಡಿದ ಗಿಡ ಸಹ ನಾವು ಗಿಡ್ಡು ಇರುವಂತಹ ಕಸಿ ಅಂದ್ರೆ ಬೇರು ಸಸ್ಯಗಳನ್ನ ತಗೊಂಡು ಅದರ ಮೇಲೆ ನಿಮ್ಗೆ ಬೇಕಾದಂತ ತಳಿಯ ಗಿಡಗಳನ್ನ ಕಸಿ ಮಾಡಬೇಕು. ಇದು ಮೂರನೇದು. ಇನ್ ನಾಲ್ಕನೇದು ಏನಂದ್ರೆ ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಆಕಾರ ಮತ್ತು ಚಾಟ್ನಿ ಮಾಡುವುದು ಮರಿಬಾರದು. ಸರಿಯಾದ ರೀತಿಯಲ್ಲಿ ಆಕಾರ ಮತ್ತು ಚಾಟ್ನಿ ಮಾಡುವುದರಿಂದ ಗಿಡಗಳು ಸಹ ಗಿಡ್ಡವಾಗಿರುತ್ತೆ, ಹೆಚ್ಚು ಗಿಡಗಳನ್ನ ಸಂಖ್ಯೆ ನಾವು ನಾಟಿ ಮಾಡಬಹುದು. ಇನ್ನು ಕೊನೆಯದಾಗಿ ಕೆಲವು ರಾಸಾಯನಿಕಗಳು ಸಿಂಪಡಣೆ ಮಾಡಿ ಗಿಡಗಳನ್ನು ಸಹ ಯಾವಾಗಲೂ ನಾವು ಗಿಡ್ಡ ಆಗಿರುವಂತೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇವು ನಾಲ್ಕು ನಿರ್ವಹಣೆ ಮಾಡೋದ್ರಿಂದ ನಾವು ಹೆಚ್ಚಾಗಿ ಈ ಒಂದು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಗಿಡಗಳನ್ನ ನಾವು ನಾಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಕಸಿ ಆಯ್ಕೆ, ತಳಿ ಆಯ್ಕೆ ಹಾಗೂ ಚಾಟ್ನಿ ಮಾಡುವುದು, ಆಕಾರ ಕೊಡುವುದು ಮತ್ತು ಕೆಲವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವುದರಿಂದ ಗಿಡಗಳನ್ನು ಯಾವಾಗಲೂ ನಾವು ಗಿಡ ಇದು ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಗಿಡ ವೇಗವಾಗಿ ಬೆಳೆದು ಅದು ನೆರಳು ಕೊಟ್ಟು ನೆರಳು ಇರುವುದರಿಂದ ಹೆಚ್ಚು ದಿನಗಳವರೆಗೆ ವರ್ಷಗಳ ನಂತರ ಅದು ಇಳುವರಿ ಕಡಿಮೆ ಆಗಿ ಫಲವನ್ನು ಕೊಡದೇ ಇರುತ್ತೆ. ಆದ್ದರಿಂದ ದಯಮಾಡಿ ರೈತರು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾವು ಏನು ಮಾಡಬೇಕು, ಯಾವ ರೀತಿ ಕಾಳಜಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಬೇಕಂತ ಹೇಳಿ ಬಯಸ್ತೀನಿ. ಇದು ರೈತರು ತಪ್ಪದೆ ಗಮನಿಸಬೇಕಾಗಿ ನನ್ನ ವಿನಂತಿ. ಆತ್ಮೀಯರೇ, ಡಾಕ್ಟರ್ ಎ ಆರ್ ಕುರ್ಬಾರ್ ಅವರನ್ನ ತಾವು ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ ಇಲ್ಲದ 944830373 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಇನ್ನ ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ತೊಗರಿ ಬೆಳೆದಂತವರು ಮತ್ತೆ ಇತರ ಬೆಳೆಗಳು, ಸೋಯಾ ಬೆಳೆದಂತವರು ಗಮನಿಸಬೇಕು. ಇಲ್ಲಿ ತೊಗರಿಗೆ ಮುಖ್ಯವಾದಂತಹ ಒಂದು ಬೆಳೆ ಇರುವುದರಿಂದ ನಮ್ಮ ಭಾಗದೊಳಗೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ. ವಿಶೇಷವಾಗಿ ಏನು ಮಳೆ ಬಂದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ನಮ್ಮ ರೈತರಿಗೆ. ಈ ಸಂದರ್ಭದೊಳಗೆ ಪೋಷಕಾಂಶಗಳ ಕೊರತೆ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಇತರ ಬೆಳೆಗಳಲ್ಲಿ ಸಹಿತ ಇಂಥ ಒಂದು ಸಮಸ್ಯೆ ಇದ್ದೇ ಅದ. ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಈ ವಿಷಯಗಳ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅವರ ಸಲಹೆ ಸೂಚನೆಗಳು ಏನದಾವ ಅನ್ನೋದನ್ನ ನಾವೀಗ ನೋಡೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಈ ವಾರ ತೊಗರಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ನೀಡಬಯಸುತ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿ ಜಿಲ್ಲೆಯು ತೊಗರಿಯ ಕಣಜವಾಗಿದ್ದು ಇಲ್ಲಿ ಅತ್ಯಧಿಕ ಪ್ರಮಾಣದ ಹಾಗೂ ಉತ್ಕೃಷ್ಟವಾದ ತೊಗರಿ ಬೆಳೆಯನ್ನು ಬೆಳೆಯುತ್ತಾರೆ. ಹಾಗಾಗಿ ಈ ಭಾಗದ ತೊಗರಿಗೆ ಜಾಗತಿಕ ಸೂಚಕ ಅಂದರೆ ಜಿಐ ಟ್ಯಾಗ್ ದೊರೆತಿದ್ದು ರಾಷ್ಟ್ರದೆಲ್ಲೆಡೆ ಹಾಗೂ ವಿಶ್ವದೆಲ್ಲೆಡೆ ಮಾನ್ಯತೆಯನ್ನು ಪಡೆದಿದೆ. ಈಗ ಎಲ್ಲೆಡೆ ತೊಗರಿ ಬೆಳೆಯು ಹೂ ಆಡುವ ಹಂತದಲ್ಲಿದ್ದು ಈ ಸಮಯದಲ್ಲಿ ನಾವು ಸರಿಯಾದ ಪೋಷಕಾಂಶಗಳ ನಿರ್ವಹಣೆಯನ್ನು ಕೈಗೊಂಡರೆ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ಸಾಮಾನ್ಯವಾಗಿ ತೊಗರಿಯು 50% ಫ್ಲವರಿಂಗ್ ಅಂದರೆ 50% ಅಷ್ಟು ಹೂ ಆಡುವ ಹಂತದಲ್ಲಿ ನಾವು ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಈ ಪಲ್ಸ್ ಮ್ಯಾಜಿಕ್ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೊಡುಗೆಯಾಗಿದ್ದು ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ದೊರೆಯುತ್ತದೆ. ಇದರ ಬೆಲೆಯು 2 ಕೆಜಿ ಪ್ಯಾಕೆಟ್ಗೆ 390 ರೂಪಾಯಿ ಆಗಿದ್ದು ಇದರಲ್ಲಿ ಲಘು ಪೋಷಕಾಂಶಗಳು ಹಾಗೂ ಮುಖ್ಯ ಪೋಷಕಾಂಶಗಳ ಮಿಶ್ರಣವಾಗಿದೆ. ಜೊತೆಗೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ, ಸಸ್ಯ ಪ್ರಚೋದಕಗಳನ್ನು ಇದರಲ್ಲಿ ಇದೆ. ಇದರಲ್ಲಿ ನೈಟ್ರೋಜನ್ 10%, ಫಾಸ್ಫರಸ್ 40% ಹಾಗೂ ಮೈಕ್ರೋನ್ಯೂಟ್ರಿಯಂಟ್ಸ್ 3%ಗಳ ಮಿಶ್ರಣ ಇದ್ದು ಹಾಗೂ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಸಸ್ಯ ಪ್ರಚೋದಕಗಳು 20 PPM ನಷ್ಟು ಇದೆ. ಈ ಒಂದು ಪ್ಯಾಕೆಟ್ ನಲ್ಲಿ ಲಘು ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು ಹಾಗೂ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಮಿಶ್ರಣವಾಗಿದ್ದು ಈ 2 ಕೆಜಿ ಪ್ಯಾಕೆಟ್ 1-1.5 ಎಕರೆವರೆಗೂ ನಾವು ಸ್ಪ್ರೇ ಮಾಡಬಹುದಾಗಿದೆ. ಪಲ್ಸ್ ಮ್ಯಾಜಿಕ್ ಅನ್ನು ನಾವು 8-10 ಗ್ರಾಂ ಪುಡಿ ಮತ್ತು 0.5 ಮಿಲಿಲೀಟರ್ ಬೆಳೆ ಪ್ರಚೋದಕ ಇದನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ರೈತ ಬಾಂಧವರೇ, ಒಂದು ಗಮನದಲ್ಲಿ ಇಟ್ಕೋಬೇಕು, ನೀವು ಸ್ಪ್ರೇಯನ್ನು ನಾವು ಬೆಳಿಗ್ಗೆ 8-12 ಅಥವಾ ಸಂಜೆ 4-6 ಗಂಟೆವರೆಗೆ ಕೈಗೊಳ್ಳುವುದು ಸೂಕ್ತ. ಹಾಗೂ ಈ ಪಲ್ಸ್ ಮ್ಯಾಜಿಕ್ ಅನ್ನ ಮೊದಲೇ ಸಿಂಪರಣೆಯನ್ನು ಬೆಳೆಯ ಶೇಕಡ 50% ಹೂವಾಡಂತದಲ್ಲಿ ಹಾಗೂ ಎರಡನೇ ಸಿಂಪರಣೆಯನ್ನು 15 ದಿವಸಗಳ ನಂತರ ಅಂದ್ರೆ ಮೊದಲನೇ ಸ್ಪ್ರೇ ಏನೇನು ತಗೊಂಡಿರ್ತಾರಲ್ಲ ಅದನ್ನು 15 ದಿವಸದ ನಂತರ ಇನ್ನೊಂದು ಸ್ಪ್ರೇನ ತಗೋಬೇಕು. ಈ ಪಲ್ಸ್ ಮ್ಯಾಜಿಕ್ ಅನ್ನ ನೀವು ಯಾವುದೇ ಕೀಟನಾಶಕ ಇರಬಹುದು ಅಥವಾ ಶಿಲೀಂಧ್ರ ನಾಶಕ ಜೊತೆಗೆ ಮಿಶ್ರಣ ಮಾಡಿ ಬಳಸಬಹುದು. ಆದರೆ ತಾಮ್ರಯುಕ್ತ ಕೀಟನಾಶಕ ಬಿಟ್ಟು ಉಳಿದ ಎಲ್ಲಾ ಕೀಟನಾಶಕ ಜೊತೆ ನೀವು ಬಳಕೆ ಮಾಡುವುದಾಗಿದೆ. ಹಾಗೂ ಈ ತೊಗರಿ ಮತ್ತು ಸೋಯಾ ಬೆಳೆಯಲ್ಲಿ 2 ಸಲ ಸಿಂಪಡಣೆ ಮಾಡೋದ್ರಿಂದ ನಾವು ಸಾಮಾನ್ಯವಾಗಿಗಿಂತ 15-17% ಅಷ್ಟು ಇಳುವರಿಯನ್ನ ಹೆಚ್ಚಿಗೆ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗೂ ಇದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನನ್ನ ಮೊಬೈಲ್ ಸಂಖ್ಯೆ 9449619313 ಅಥವಾ ಹತ್ತಿರದ ಕೃಷಿ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಅಥವಾ ನಿಮ್ಮ ಹತ್ತಿರದ ಕೃಷಿ ವಿಶ್ವವಿದ್ಯಾಲಯದ ಸಂಸ್ಥೆಗಳಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಧನ್ಯವಾದಗಳು. ಇನ್ನು ನಾವು ಮುಂದಿನ ವಿಚಾರಕ್ಕೆ ಹೋಗೋಣ. ಇದು ಇಲ್ಲಿ ತನಕ ನಾವು ಈ ಕಾರ್ಯಕ್ರಮದೊಳಗೆ ಸೇರಿಸಿಕೊಂಡಿರಲಾರದಂತಹ ವಿಚಾರ ಅದ ಅನ್ನೋದನ್ನ ಗಮನಿಸಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು, ವಿಶೇಷವಾಗಿ ಕರಿಬೇವಿನ ಸೊಪ್ಪಿನ ಮಹತ್ವದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ಇದರ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಲಿಂಗಸೂರಿನ ವಿಸ್ತರಣಾ ಶಿಕ್ಷಣ ಘಟಕದೊಳಗೆ ಗೃಹ ವಿಜ್ಞಾನಿಯಾಗಿರುವಂತಹ ವಾಣಿಶ್ರೀ ಅವರು. ತಮ್ಮ ವಿಚಾರಗಳನ್ನ ಈಗ ವ್ಯಕ್ತ ಮಾಡ್ತಾ ಇದ್ದಾರೆ. ಕರಿಬೇವು ಯಾಕೆ ಮಹತ್ವದ್ದು, ಯಾವ ರೀತಿ ನಾವು ಸೇವನೆ ಮಾಡಬೇಕು, ಮತ್ತೆ ಅದನ್ನ ಸಂಗ್ರಹಣೆ ಯಾವ ರೀತಿ ಮಾಡಬೇಕು, ಮತ್ತೆ ಅದರಿಂದ ಯಾವ ರೀತಿಯಾದಂತಹ ಒಂದು ಸಂಸ್ಕೃತ ಪದಾರ್ಥಗಳನ್ನ ನಾವು ತಯಾರು ಮಾಡಬಹುದು, ನಮ್ಮ ದಿನನಿತ್ಯದ ಜೀವನದೊಳಗೆ ಅವುಗಳನ್ನ ಬಳಸಿ ನಮ್ಮ ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಳಬಹುದು, ವಿಶೇಷವಾಗಿ ರಕ್ತಹೀನತೆ ಅನ್ನುವಂತಹ ಏನು ಸಮಸ್ಯೆ ಬರ್ತದ ಅಂತಹ ಸಮಸ್ಯೆಯನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಾಣಿಶ್ರೀ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ರೈತ ಮಹಿಳೆಯರಿಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾವು ಕರಿಬೇವಿನ ಆರೋಗ್ಯಕರವಾದ ಮಾಹಿತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಅಡುಗೆಯಲ್ಲಿ ಕರಿಬೇವು ಇಲ್ಲದ ಒಗ್ಗರಣೆ ಅಪೂರ್ಣ ಅನಿಸುತ್ತೆ. ನಾವು ಬಹಳಷ್ಟು ಸಲ ಒಗ್ಗರಣೆಗೆ ಕರಿಬೇವು ಇಲ್ಲದೇನೆ ಒಗ್ಗರಣೆ ಹಾಕಿದ್ರೆ ಅದು ಅಷ್ಟೊಂದು ಸುವಾಸನೆ ಇರೋದಿಲ್ಲ, ಟೇಸ್ಟ್ ಇರೋದಿಲ್ಲ, ಈ ತರದ್ದೆಲ್ಲ ನಮಗೆ ಅನಿಸ್ತಾ ಇರುತ್ತೆ. ಈ ಕರಿಬೇವಿನ ಪರಿಮಳ ಕೇವಲ ನಮಗೆ ಒಂದು ಪರಿಮಳಕ್ಕೋಸ್ಕರ ಆಗ್ಲಿ ಅಥವಾ ಅಂದವಾಗಿ ಕಾಣೋದಕ್ಕೋಸ್ಕರ ಆಗ್ಲಿ ನಾವು ಬಳಸ್ತಾ ಇರೋದಿಲ್ಲ. ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳ ಮಾಹಿತಿ ಅದರಲ್ಲಿ ಅಡಗಿರುತ್ತೆ. ನಮ್ಮ ಹಿಂದಿನ ಆಹಾರ ಪದ್ಧತಿಯಲ್ಲಿ ನಾವು ಬಳಸ್ತಾ ಇದೀವಿ ಅಂದ್ರೆ ಅದಕ್ಕೆ ಡೆಫಿನೆಟ್ಲಿ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ. ನಾವು ಮನೆಯಲ್ಲಿ ಕರಿಬೇವಿನ ಒಗ್ಗರಣೆ ಹಾಕಿದಾಗ ಸೈಡಿಗೆ ಎತ್ತಿಟ್ಬಿಡ್ತೀವಿ ಸಾಕಷ್ಟು ಸಮಯ, ದೊಡ್ಡವರೇ ಮಾಡ್ತಾ ಇರ್ತೀವಿ, ನಮ್ಮನ್ನೇ ಫಾಲೋ ಮಾಡಿದ ಮಕ್ಕಳು ಏನ್ ಮಾಡ್ತಾರೆ ಅವರು ಕೂಡ ಅದನ್ನ ತೆಗೆದಿಡ್ತಾರೆ. ಯಾಕಂದ್ರೆ ಎಲೆ ಸ್ವಲ್ಪ ಬಿರುಸಾಗಿದ್ರೆ ಅದನ್ನ ಜಗಿಯೋದಿಕ್ಕೆ ಹಲ್ಲಲ್ಲಿ ಸಿಗಾಕೊಳ್ಳುತ್ತೆ ಅಂತ ಇರ್ಬೋದು, ಅಥವಾ ಅದೇನು ಅಷ್ಟೊಂದು ಎಲ್ಲರೂ ಇಷ್ಟಪಟ್ಟು ಅದನ್ನ ಕರಿಬೇವನ್ನ ಆರಿಸಿ ತಿನ್ನುವಂತ ಜನಸಂಖ್ಯೆ ನಮ್ಮಲ್ಲಿ ಕಡಿಮೆ ಇದೆ, ತೆಗೆದಿಡದೆ ಬಹಳಷ್ಟು ಸಲ ನೋಡ್ತಾ ಇರ್ತೀವಿ. ಆದ್ರೆ ಈ ಕರಿಬೇವಿನಲ್ಲಿ ಅತ್ಯಂತ ಉಪಯುಕ್ತವಾದ ಮಾಹಿತಿ ಅಂದ್ರೆ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಇದೆ ಅಂತ ನಾವು ನೋಡೋದಾದ್ರೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಂಶ ಇದೆ, ಅಂದ್ರೆ 6.1 ಮಿಲಿಗ್ರಾಂನಷ್ಟು ಪ್ರೋಟೀನ್ ಅಂಶ ಇದೆ. ಕ್ಯಾಲ್ಸಿಯಂ ಕೂಡ 830 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇದೆ. ಆಮೇಲೆ ಅತಿ ಹೆಚ್ಚು ಬೀಟಾ ಕೆರೋಟಿನ್ ಇದೆ. ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಬೀಟಾ ಕೆರೋಟಿನ್ ನಮಗೆ ಇದರಲ್ಲಿ ಹೇರಳವಾಗಿ ದೊರೆಯುತ್ತೆ. ನಮಗೆಲ್ಲರಿಗೂ ಗೊತ್ತು ತಪ್ಪಲು ಪಲ್ಲುಗಳಲ್ಲಿ ಅತಿ ಹೆಚ್ಚಿನ ಖನಿಜಾಂಶಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಕರ್ಬೇವಿನಲ್ಲೂ ಕೂಡ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣಾಂಶ ಮತ್ತು ಉತ್ತಮ ನಾರಿನಂಶಗಳನ್ನು ಕೂಡ ಇದು ಹೊಂದಿದೆ. ಈ ನಾರಿನಂಶ ನಮಗೆ ಯಾವುದಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಸಮಯ ಮಲಬದ್ಧತೆಯಿಂದ ಬಳಲ್ತಾ ಇರತಕ್ಕಂಥವ್ರಿಗೆ, ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಜೀರ್ಣ ಆಗಿ ನಂತರ ಮಲವಿಸರ್ಜನೆ ಆಗಬೇಕಾಗಿರುತ್ತೆ, ಆ ಪ್ರಕ್ರಿಯೆಯಲ್ಲಿ ತೊಂದರೆಯುಂಟಾದಾಗ ಹೆಚ್ಚು ತಪ್ಪಲು ಪಲ್ಲುಗಳು ಮತ್ತು ತರಕಾರಿಗಳನ್ನು ನಾವು ತಿನ್ಬೇಕಾಗತ್ತೆ. ಅದನ್ನು ನೋಡಿದಾಗ ಈ ನಮ್ಮ ಕರಿಬೇವಿನಲ್ಲೂ ಕೂಡ ಉತ್ತಮ ಪ್ರಮಾಣದ ನಾರಿನ ಅಂಶ ಕೂಡ ಒಂದು ಲಭ್ಯ ಇದೆ. ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಗಳು ಅಂತ ಹೇಳ್ತೀವಿ, ಫಿನಾಲಿಕ್ ಕಾಂಪೌಂಡ್ಸ್, ಆಂಟಿ ಆಕ್ಸಿಡೆಂಟ್ಗಳು ಇವೆಲ್ಲ ಹೇರಳವಾಗಿ ನಮ್ಮ ತಪ್ಪಲು ಪಲ್ಲುಗಳಲ್ಲಿದೆ. ಅದೇ ರೀತಿಯಾಗಿ ನಮ್ಮ ಕರಿಬೇವಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಇದೆ. ಇವ್ಯಾವುದಕ್ಕೆ ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಈ ಆಂಟಿ ಆಕ್ಸಿಡೆಂಟ್ಗಳು ನಮಗೆ ಕರೋನಾ ಬಂದ ಸಮಯದಲ್ಲಿ ಅರ್ಥ ಆಗಿದ್ದು ಅಂತ ಹೇಳಿದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರತಕ್ಕಂಥವರಿಗೆ ಬೇಗ ನಮಗೆ ಸೋಂಕು ತಗಲಿಲ್ಲ. ಅದೇ ರೀತಿಯಾಗಿ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡತಕ್ಕಂಥ ಒಂದು ಗುಣ ಈ ಆಂಟಿ ಆಕ್ಸಿಡೆಂಟ್ಗಳಿಗಿರುತ್ತೆ. ಅದನ್ನ ಹೇರಳವಾಗಿ ಹೊಂದಿರತಕ್ಕಂಥ ನಮ್ಮ ಕರಿಬೇವನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಆಹಾರದಲ್ಲಿ ಬಳಸಬೇಕಾಗಿರುತ್ತೆ. ಅದರ ಜೊತೆಗೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಕ್ಕರೆಯನ್ನ ಏರಿಸತಕ್ಕಂತ ಅಂಶ. ನಮ್ಮ ದೇಹದಲ್ಲಿ ನಾವು ಜೀರ್ಣ ಆದಾಗ ಸಕ್ಕರೆ ಅಂಶ ಏರುತ್ತೆ, ಅದನ್ನ ಏರಿಸತಕ್ಕಂತ ಪ್ರಮಾಣಕ್ಕೆ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅದು ಇದರಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಮಧುಮೇಹಿಗಳಿಗೆ ಕೂಡ ಇದು ಒಂದು ಉತ್ತಮವಾದ ಆಹಾರ ಅಂತ ಹೇಳ್ಬಹುದು. ಮಧುಮೇಹಿಗಳು ಇದು ಕರಿಬೇವನ್ನ ನಾವು ಎಷ್ಟು ಬಳಸ್ತೀವಿ, ಒಂದು 5-6 ಎಲೆಗಳು ಹಾಕ್ತೀವಿ, ಬಹಳ ಅಂದ್ರೆ ಒಂದು ಹಿಡಿಯಷ್ಟು ಹಾಕಿದ್ರು ಕೂಡ ಬರೀ ಅದ್ರ ತುಂಬಾ ಕರಿಬೇವೇ ಕಾಣಿಸ್ಕೊಳ್ಳುತ್ತೆ, ಅವಾಗ ಯಾರಿಗೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಮತ್ತೆ ಯಾವ ರೂಪದಲ್ಲಿ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು ಅಂತ ನೋಡಿದಾಗ ಕರಿಬೇವಿನ ಚಟ್ನಿ ಪುಡಿಯನ್ನು ಕೂಡ ನಾವು ತಯಾರು ಮಾಡ್ಕೋಬಹುದು. ಯಾವ ರೀತಿ ಮಾಡಬೇಕು, ಕರಿಬೇವಿನಿಂದ ಚಟ್ನಿ ಪುಡಿ ಹಸಿಯಾಗಿ ಮಾಡಿದಾಗ ಬಹಳಷ್ಟು ದಿನ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವು ಸಂಸ್ಕರಣೆ ಮಾಡಿ ಅಂದ್ರೆ ನೆರಳಿನಲ್ಲಿ ಒಣಗಿಸ್ಕೋಬೇಕು. ಮೊದಲು ಕರಿಬೇವಿನ ಎಲೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ತಂದಾಗ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಚೆನ್ನಾಗಿ ಸ್ವಚ್ಛವಾದ ನೀರಿನಲ್ಲಿ ತೊಳೆದು ನೆರಳಿನಲ್ಲೇ ಒಣಗಿಸಿ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೋಬೇಕು. ನಾವು ಯಾವುದೇ ರೀತಿ ಚಟ್ನಿ ಪುಡಿಗಳನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಸ್ವಲ್ಪ ಕರಿಬೇವಿನ ಹುರಿದು ಬಿಟ್ಟು ಹಾಕೋದು ಒಂದು ವಾಡಿಕೆ. ಅದ್ರ ಜೊತೆಯಲ್ಲಿ ನಾವೇನ್ ಮಾಡಬೇಕು, ಬರೀ ಕರಿಬೇವಿಂದನೆ ಒಂದು ಚಟ್ನಿ ಪುಡಿ ಮಾಡಿ ಇಟ್ಕೋಬೇಕು. ಅಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಬೇಕಾದಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಇದನ್ನು ಕೂಡ ಬಿಸಿ ಮಾಡಿ ಅದರಲ್ಲಿ ಹಾಕಿ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ ಇದನ್ನ ಚಟ್ನಿ ಪುಡಿ ಬದಲಾಗಿ ನಾವು ಯಾವ ರೀತಿ ಬಳಸಬಹುದು ಅಂದ್ರೆ, ನಾವು ದಿನನಿತ್ಯ ತಯಾರಿಸತಕ್ಕಂತ ಆಹಾರದಲ್ಲಿ ಸಾರಿರ್ಬೋದು, ಪಲ್ಯಗಳಿರ್ಬೋದು, ಯಾವುದಕ್ಕೆ ಒಗ್ಗರಣೆ ಹಾಕಲಿ, ನೀವು ಮೇಲೆ ಕಾಣೋ ತರ ಒಂದ್ 4-5 ಎಲೆಗಳನ್ನ ಹಾಕಿದ್ರು ಕೂಡ ಅದ್ರ ಒಳಗಡೆ ಒಂದು ಟೀ ಚಮಚ ಹಾಕಿದಾಗ, ನಾವು ಒಂದು ಹಿಡಿಯಷ್ಟು ಕರಿಬೇವನ್ನ ಒಣಗಿ ಪುಡಿ ಮಾಡಿದಾಗ ಕ್ವಾಂಟಿಟಿ ತಮಗೆಲ್ಲರಿಗೂ ಗೊತ್ತು ಬಹಳ ಕಡಿಮೆ ಆಗುತ್ತೆ. ಸೊ ಆ ರೀತಿ ಬಳಸಿದಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವನ್ನ ಸೇವಿಸೋದಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ನಾವು ಇದನ್ನ ಬಳಸ್ಕೊಂಡಾಗ ಹೆಚ್ಚು ಕರಿಬೇವನ್ನ ನಾವು ಆಹಾರದಲ್ಲಿ ಬಳಕೆ ಮಾಡ್ಕೋಬಹುದು. ಅದರ ನಂತರ ಮತ್ತಾವ ರೀತಿ ಬಳಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಾವು ಮಜ್ಜಿಗೆ ಕುಡಿತಾ ಇರ್ತೀವಿ ಎಲ್ಲರೂ. ಮಜ್ಜಿಗೆ ಕೂಡ ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಗೆ ಮತ್ತು ಮಲವಿಸರ್ಜನೆಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಆಹಾರ. ಆಯುರ್ವೇದದಲ್ಲಿ ಮೊಸರಿಗಿಂತ ಹೆಚ್ಚು ಮಜ್ಜಿಗೆಗೆ ಪ್ರಾಶಸ್ತ್ಯ, ತಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಆ ಮಜ್ಜಿಗೆಯನ್ನ ನಾವು ಕುಡಿಯುವಾಗ ಸಾಕಷ್ಟು ಸಲ ನೋಡ್ತಾ ಇರ್ತೀವಿ, ಜೀರಿಗೆ ಪೌಡರ್ ಹಾಕೊಳ್ತೀರಾ ಅಥವಾ ಜೆಲ್ ಜೀರಾ ಅಂತ ಸಿಗುತ್ತೆ ಅದನ್ನ ಹಾಕೊಳ್ತಾ ಇರ್ತೀರಾ. ಅದರ ಬದಲಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತೆ ಅದರ ಜೊತೆಗೆ ಈ ಹಸಿ ಕರಿಬೇವಿನ ಎಲೆಗಳನ್ನ ಪೇಸ್ಟ್ ಮಾಡಿ ಒಂದು ವಾರದ ಮಟ್ಟಿಗೆ ನಾವು ಫ್ರಿಡ್ಜ್ ನಲ್ಲಿ ಇಟ್ಕೋಬಹುದು. ಈ ತರ ಮಾಡಿರ್ತಕ್ಕಂತ ಪೇಸ್ಟ್ ಅನ್ನ ಒಂದು ಲೋಟ ಮಜ್ಜಿಗೆಗೆ 1 ಟೀಸ್ಪೂನ್ ಅಷ್ಟು ಮಿಕ್ಸ್ ಮಾಡಿಕೊಂಡು ನಾವು ಕುಡಿತಾ ಬಂದ್ರೆ ನಮ್ಮ ದೇಹದ ತೂಕವನ್ನು ಇಳಿಸಲು ಕೂಡ ಸಹಕಾರಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕರಿಬೇವಿನಲ್ಲಿ ನಮಗೆ ಹಾನಿಕಾರಕ ಕೊಬ್ಬನ್ನು ಕಡಿಮೆ ಮಾಡತಕ್ಕಂತ ಅನಾರೋಗ್ಯಕರ ಕೊಬ್ಬು ಅಂತ ಹೇಳಿದ್ರೆ LDL ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲಿಪಿಡ್ಸ್ ಅಂತ ಹೇಳಿ, ಇದನ್ನ ಕಡಿಮೆ ಮಾಡತಕ್ಕಂತ ಶಕ್ತಿ ನಮ್ಮ ಕರಿಬೇವಿನಲ್ಲಿ ಇರುತ್ತೆ. ಸೊ ಇದನ್ನ ನಾವು ಯಾವಾಗ್ಲೂ ಮಸಾಲ ಮಜ್ಜಿಗೆಯಲ್ಲಿ ಬಳಕೆ ಮಾಡೋದನ್ನು ಕೂಡ ನಾವು ಒಂದು ರೂಢಿಯನ್ನ ಇಟ್ಕೋಬಹುದು. ಅದೇ ರೀತಿ ಇದನ್ನ ನಾವು ಸೇವನೆ ಮಾಡೋದ್ರಿಂದ ಇನ್ನೊಂದು ಉತ್ತಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ನಮಗೆ ಅಜೀರ್ಣತೆಯನ್ನ ತಡೆಯುತ್ತೆ. ಯಾವುದೇ ಆರೋಗ್ಯ ಅಂತ ಹೇಳಿದ್ರೆ ನಮಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನ ತಿಂದು ಅದು ಜೀರ್ಣವಾಗಿ ನಂತರ ಮಲವಿಸರ್ಜನೆ ಆಗುವಂತಹ ದೇಹದಲ್ಲಿ ಯಾವುದೇ ರೋಗಗಳು ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಇಲ್ಲಿ ಯಾವುದೇ ಒಂದು ಪ್ರಾಸೆಸ್ ನಲ್ಲಿ ನಮಗೆ ಒಂದೇನಾದ್ರೂ ಅಡೆತಡೆ ಉಂಟಾದಾಗ ಅದರಿಂದ ಅಡ್ಡ ಪರಿಣಾಮವಾಗಿ ನಮಗೆ ರೋಗಗಳು ಅಥವಾ ರೋಗ ಲಕ್ಷಣಗಳನ್ನ ನಾವು ನೋಡ್ತಾ ಇರ್ತೇವೆ. ಈ ಜೀರ್ಣಕ್ರಿಯೆ ಆಗಿ ನಮಗೆ ಮತ್ತು ಮಲಬದ್ಧತೆಯನ್ನು ತಡೆಯತಕ್ಕಂತ ಒಂದು ಗುಣ ಈ ನಮ್ಮ ಶುಂಠಿ ಬೆಳ್ಳುಳ್ಳಿ ಮತ್ತು ಈ ಕರಿಬೇವಿನ ಒಂದು ಪೇಸ್ಟ್ಗೆ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾದ ಒಂದು ಪೇಯ ಅಂತ ಹೇಳ್ಬೋದು. ಅದರ ನಂತರ ಈಗ ನಮ್ಗೆ ಯಾವುದು ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ, ಹಾಗೆ ನಾವಾದ್ರೂ ಕರಿಬೇವನ್ನ ಬಳಸಬೇಕು, ಸಮಯ ಇಲ್ಲದೆ ಇರುವಂತ ಸಮಯದಲ್ಲಿ ನಾವು ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಏನಂತ ಹೇಳಿದ್ರೆ, ಈ ಕರಿಬೇವಿನ ಎಲೆಗಳನ್ನ ತೊಳೆದ್ಬಿಟ್ಟು ನೀವು ಯಾವುದೇ ರೀತಿ ಟೇಸ್ಟ್ ಬೇಡ ಏನು ಬೇಡ, ಸುಮ್ನೆ ನೆರಳಿನಲ್ಲಿ ಒಣಗಿಸಿ ಫೈನ್ ಪೌಡರ್ ಆಗಿ ಕೂಡ ಇಟ್ಕೋಬಹುದು. ಇದು ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಕೂಡ ಇದೆ. ಸಾಕಷ್ಟು ಸಮಯ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ದೇಸಿ ಅಂಗಡಿಗಳು ಅಂತ ಏನ್ ಮಾಡಿದ್ದಾರೆ, ಅದರಲ್ಲಿ ಕರಿಬೇವಿನ ಪುಡಿ ಕೂಡ ಲಭ್ಯ ಇರುತ್ತೆ. ಅದನ್ನ ಮಾಡ್ತಾ ಇರತಕ್ಕಂತವರು ಕೂಡ ಒಂದು ನಮ್ಮ ರೈತ ಮಹಿಳೆಯರೇ. ತಮ್ಮ ಹೊಲದಲ್ಲೇ ಬೆಳೆದಿರತಕ್ಕಂತ ಒಂದು ಕರಿಬೇವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ಮಾರಿ ಉಳಿದಂತಹ ಕರಿಬೇವನ್ನ ತಾವು ಪೌಡರ್ ಮಾಡಿ ಸಣ್ಣ ಗೃಹ ಉದ್ಯಮ ತರ ಮಾಡಿಕೊಂಡು ಕೂಡ ಮಾರಾಟ ಮಾಡತಕ್ಕಂಥದ್ದನ್ನ ಧಾರವಾಡ ಮತ್ತು ಹುಬ್ಬಳ್ಳಿ ನಗರಗಳಲ್ಲಿ ನಾನೇ ಸಾಕಷ್ಟು ಸಲ ಗಮನಿಸಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ಕೂಡ ನಮ್ಮ ರೈತ ಮಹಿಳೆಯರು ಒಂದು ಸ್ವಲ್ಪ ಆಸಕ್ತಿಯನ್ನ ತೋರ್ಬೇಕಾಗತ್ತೆ. ಮಾಹಿತಿಯನ್ನು ತಿಳಿದ ನಂತರ ಅಂದ್ರೆ, ಈ ಕರಿಬೇವಿನ ಪುಡಿಯನ್ನ ಮಾಡಿ 50 ಗ್ರಾಂ ಪುಡಿ ಇರಬಹುದು, 100 ಗ್ರಾಂ ಪುಡಿ ಇರಬಹುದು, ಈ ತರದ ಪುಡಿಯನ್ನ ಶುಚಿತ್ವವನ್ನ ನಾವು ಕಾಪಾಡಿಕೊಂಡಾಗ ಇದು ಬೇಗ ಹಾಳಾಗೋದಿಲ್ಲ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಮೈಕ್ರೋಬ್ಸ್ ಬೆಳೆಯೋದಿಲ್ಲ, ಸೂಕ್ಷ್ಮಾಣುಜೀವಿಗಳು ಬೆಳೆಯೋದಿಲ್ಲ, ಯಾವುದೇ ರೀತಿ ಮಾಯಿಶ್ಚರ್ ಅಂದ್ರೆ ತೇವಾಂಶ ಇಲ್ಲದೆ ಇರೋ ರೀತಿಯಲ್ಲಿ ಒಣಗಿಸಿ ನಾವು ಪುಡಿ ಮಾಡಿಟ್ಟುಕೊಂಡು ಅದನ್ನ ಏರ್ ಟೈಟ್ ಆಗಿ ಅಂದ್ರೆ ಗಾಳಿ ಆಡದೇ ಇರತಕ್ಕಂತಹ ಒಂದು ಡಬ್ಬ ಇರಬಹುದು ಅಥವಾ ಒಂದು ದಪ್ಪ ಪಾಲಿಪ್ರೊಪಿಲಿನ್ ಅಂತ ಹೇಳ್ತೀವಿ ಆ ತರದ ಒಂದು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರಬಹುದು ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಕೂಡ ನಾವು ಇದನ್ನ ಶೇಖರಣೆ ಮಾಡಿಟ್ಟು ಒಂದು ಗೃಹ ಉದ್ಯಮದಲ್ಲಿ ಇದನ್ನ ಮಾರಾಟವಾಗಿ ಕೂಡ ನಾವು ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಆದಾಯವನ್ನು ಕೂಡ ಹೆಚ್ಚಿಸ್ಕೋಬಹುದು. ಸಾಕಷ್ಟು ಸಮಯ ನಾವು ರೈತರಿಗೆ ಹೇಳ್ತಾ ಇರ್ತೇವೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಾರ ವಾರ ನಿಮಗೆ ಸಂತೆಗೆ ಖರ್ಚಾಗುವಷ್ಟು ಆದ್ರೂ ನೀವು ಒಂದಷ್ಟು ತರಕಾರಿ ಅಂದ್ರೆ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆದುಕೊಂಡು ನೀವು ನಿಂಬೆ, ಕರಿಬೇವು, ನುಗ್ಗೆ ಈ ತರದನ್ನ ಬೆಳೆದು ನಾವು ಮಾರಾಟ ಮಾಡೋದ್ರಿಂದ ನಮಗೆ ಒಂದು ವಾರದಲ್ಲಿ ಕೃಷಿಗೆ ಬೇಕಾಗಿರತಕ್ಕಂಥ ಪರಿಕರಗಳನ್ನು ಕೊಂಡುಕೊಳ್ಳಲು ಆಗುವಷ್ಟು ಆದಾಯವನ್ನು ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈ ತರಹದ ಬೆಳೆಗಳನ್ನು ಬೆಳಕೊಳ್ಳಿ, ಕನಿಷ್ಠ ಒಂದು 10 ಕರಿಬೇವು ಇದ್ದಿದ್ದೆ ಆದ್ರೆ ವಾರ ವಾರ ನಿಮಗೆ ಸಂತೆಗೆ ಹರಿದು ಅದನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಸಮಯ ಮಳೆಗಾಲದಲ್ಲಿ ಹೆಚ್ಚು ಬಂದಾಗ, ಅತಿ ಕಡಿಮೆ ಬೆಲೆ ಇದ್ದಾಗ ಅಂತ ಸಮಯದಲ್ಲಿ ನಾವು ಒಂದು ಸೋಲಾರ್ ಡ್ರೈಯರ್ ಅಂತ ಹೇಳ್ತೀವಿ, ಅಂದ್ರೆ ಸೂರ್ಯನ ಶಾಖಕ್ಕೆ ಒಣಗಿಸ್ತಕ್ಕಂತ ಒಂದು ಸಾಧನ, ಅದನ್ನ ಇಟ್ಕೊಂಡು ತಾವು ಈ ಪುಡಿಯನ್ನ ಮಾಡಿ ವೈಜ್ಞಾನಿಕವಾಗಿ ಒಂದು ಪ್ಯಾಕೇಜ್ ಅನ್ನ ಮಾಡಿ ಮಾರಾಟ ಮಾಡಿದಲ್ಲಿ ಒಂದು ಗೃಹ ಉದ್ಯಮವನ್ನು ಕೂಡ ಮಾಡಬಹುದು. ತಮಗೆಲ್ಲರಿಗೂ ಗೊತ್ತು, ಮಕ್ಕಳು ತುಂಬಾ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ. ಈ ಸಮಯದಲ್ಲಿ ಕರೋನಾ ಮಕ್ಕಳಿಗೋಸ್ಕರನೇ ಬರಬಹುದು, ಯಾಕಂದ್ರೆ ವ್ಯಾಕ್ಸಿನೇಷನ್ ಆಗಿಲ್ಲ. ಸೊ ಅದರಿಂದ ಭಯ ಬೇಡ, ಮಕ್ಕಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಇಂತಹ ಆಹಾರಗಳನ್ನ ನಾವು ಬಳಕೆ ಮಾಡ್ಕೋಬೇಕು. ಮಕ್ಕಳು ಸಾಮಾನ್ಯವಾಗಿ ಕರಿಬೇವನ್ನ ಪಕ್ಕಕ್ಕಿಟ್ಟೆ ಊಟ ಮಾಡೋದು, ಅಂತಹ ಮಕ್ಕಳಿಗೆ ನಾವು ತಾಲಿಪೆಟ್ಟಿರಬಹುದು ಅಥವಾ ಚಟ್ನಿಗಳನ್ನು ಮಾಡಿದಾಗಿರ್ಬೋದು ಅಥವಾ ಇನ್ಯಾವುದೋ ಆಹಾರದಲ್ಲಿ ಪಲ್ಯಗಳನ್ನು ಮಾಡಿದಾಗ ಈ ರೀತಿ ಪುಡಿ ಮಾಡಿದಂತಹ ಕರಿಬೇವನ್ನ ನಾವು ಬಳಸಿದಾಗ ಮೂರು ಹೊತ್ತು ಮಕ್ಕಳು ತಿಂತಾ ಇದ್ರೆ, ಮೂರು ಹೊತ್ತು ಮೂರು ಟೀ ಚಮಚ ಹೋಗ್ತಾ ಇದ್ರೆ, ಅದರಲ್ಲಿ 15 ಗ್ರಾಂ ಕರಿಬೇವಿನ ಪುಡಿ ಅಂತಂದ್ರೆ ಅದರಲ್ಲಿ ಹಸಿದು ಒಂದು 50 ಗ್ರಾಂ ಅಷ್ಟಾದ್ರೂ ಇರುತ್ತೆ. ಒಂದು ದಿನಕ್ಕೆ ಸಾಮಾನ್ಯವಾಗಿ 100 ಗ್ರಾಂನಷ್ಟು ತಪ್ಪಲ ಪಲ್ಯವನ್ನ, ಹಸಿ ತಪ್ಪಲ ಪಲ್ಯವನ್ನ ಆರೋಗ್ಯವಂತ ಮನುಷ್ಯನ ದೇಹಕ್ಕೆ ಬೇಕಾಗತ್ತೆ. ಯಾಕಂದ್ರೆ ತಪ್ಪಲ ಪಲ್ಯದಿಂದನೇ ನಮಗೆ ಕಬ್ಬಿಣಾಂಶ ಹೆಚ್ಚಾಗಿ ಸಿಗ್ತಕ್ಕಂಥದ್ದು, ಅದರಲ್ಲೂ ಸಸ್ಯಾಹಾರಿಗಳಲ್ಲಿ ಕಬ್ಬಿಣಾಂಶ ಲಭ್ಯ ಆಗೋದೇ ಹಸಿರು ತಪ್ಪಲ ಪಲ್ಯಗಳಿಂದ. ಅದನ್ನೇ ನಾವು ಸೇವನೆ ಮಾಡೋದನ್ನ ಕಡಿಮೆ ಮಾಡಿದ್ರೆ ಸಾಕಷ್ಟು ಜನ ಅನೀಮಿಯಾ ಅಂತ ಹೇಳ್ತೀವಿ, ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ. ಅದು ಸಾಮಾನ್ಯವಾಗಿ ಗರ್ಭಿಣಿ ಮತ್ತು ಮಕ್ಕಳಿಗೆ ಹೆಚ್ಚಾಗಿ ಕಾಡತಕ್ಕಂತ ಒಂದು ಸಮಸ್ಯೆ. ಸೊ ಆ ಸಮಸ್ಯೆನ ನಿವಾರಣೆ ಮಾಡೋದಕ್ಕೆ ಅತಿ ಸುಲಭವಾದ ಉಪಾಯ ನಮ್ಮ ಕರಿಬೇವು. ಈ ಕರಿಬೇವನ್ನ ಅದರಲ್ಲಿ ಸಾಕಷ್ಟು ತಳಿಗಳಿದೆ, ಧಾರವಾಡ 1 ಅಂತ ಇದೆ, ಧಾರವಾಡ 2 ಸುವಾಸಿನಿ ಅಂತಿದೆ. ಈ ಎಲ್ಲಾ ವಿವಿಧ ತಳಿಗಳು, ಪರಿಮಳ ಹೆಚ್ಚು ಇರತಕ್ಕಂತ ತಳಿಗಳು, ಅವನ್ನ ನಾವು ನಾಟಿ ಮಾಡೋದಕ್ಕೆ ಜೂನ್ ಮತ್ತು ಜುಲೈ ಉತ್ತಮವಾದ ಒಂದು ಕಾಲ. ಅದನ್ನ ಯಾವ ಸಮಯದಲ್ಲಾದ್ರೂ ಕೂಡ ಮಾಡ್ಕೋಬಹುದು, ಆದ್ರೂ ತಾವು ಜೂನ್ ಜುಲೈನಲ್ಲಿ ಮಳೆಗಾಲದಲ್ಲಿ ಹಾಕಿದಾಗ ಸಸಿಗಳು ಉತ್ತಮವಾಗಿ ಹತ್ತಿಕೊಂಡು ಚೆನ್ನಾಗಿ ಬರುತ್ತೆ ಗಿಡಗಳು. ಈ ರೀತಿ ಕರಿಬೇವಿನ ಹೆಚ್ಚು ಹೆಚ್ಚು ಬಳಸಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಮತ್ತು ಕರಿಬೇವಿನಿಂದ ಅನೇಕ ಉತ್ಪನ್ನಗಳು ನಮಗೆ ಗೊತ್ತಿರದೇ ಇರತಕ್ಕಂತ ಒಂದು ಗ್ರಾಮೀಣ ಭಾಗದಲ್ಲಿ ಬಳಸತಕ್ಕಂತ ಒಂದು ಆಹಾರಗಳು ಇರಬಹುದು, ಅವನ್ನು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ರೀತಿಯಲ್ಲಿ ಮಾಡಿದಲ್ಲಿ ಮಹಿಳೆಯರು, ರೈತ ಮಹಿಳೆಯರು ಒಂದು ಉತ್ತಮವಾದ ಗೃಹ ಉದ್ಯೋಗವನ್ನು ಕೂಡ ಸ್ಥಾಪನೆ ಮಾಡ್ಕೋಬಹುದು. ಮಾರುಕಟ್ಟೆಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮಲ್ಲಿ ಈ ರೀತಿಯ ಪುಡಿ ಲಭ್ಯ ಇದೆ, ಬೇಕಾದವರು ಸಂಪರ್ಕಿಸಿ ಅಂತ ಹೇಳಿ ತಮ್ಮ ಮೊಬೈಲ್ ನಂಬರ್ ಅನ್ನಾಗ್ಲಿ ಶೇರ್ ಮಾಡಿದಾಗ ತಮಗೆ ಮಾರುಕಟ್ಟೆ ಅಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಹೆಚ್ಚಿನ ಮಾಹಿತಿ ಇನ್ನೂ ಬೇಕಾದಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಲಿಂಕ್ಸ್ ಕೂರಿಗೆ ಕೇಳಿ ತಿಳಿದುಕೊಳ್ಳಬಹುದು. ಧನ್ಯವಾದಗಳು. ಆತ್ಮೀರೆ, ವಾಣಿಶ್ರೀ ಅವರು ಹೇಳಿದ್ದನ್ನ ತಾವು ಕೇಳಿದ್ರಲ್ಲ, ಕರಿಬೇವಿನ ಮಹತ್ವ ಏನದ ಅನ್ನೋದು ತಮಗ ಗೊತ್ತಾಗಿರಬೇಕು. ನಮ್ಮ ದಿನನಿತ್ಯದ ಜೀವನದೊಳಗ ಅದನ್ನ ನಾವು ಬಳಸೋಣ, ಯಾವತ್ತೂ ನಮ್ಮ ಜೊತೆಗೆ ನಮ್ಮ ಅಡಿಗೆ ಮನೆಯೊಳಗ ಅದು ಇರುವಂಗ ನೋಡಿಕೊಳ್ಳೋಣ ಅನ್ನುವಂತಹ ಮಾತು ಹೇಳ್ತಾ ಈಗ ನಾವು ಮುಂದಿನ ವಿಚಾರ, ವಿಶೇಷವಾಗಿ ಈ ತೋಟಗಾರಿಕೆ ಬೆಳೆಗಳು, ತರಕಾರಿಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಅನೇಕರು ತಾವು ಬದನೆ ಬೆಳೆಯನ್ನ ಬೆಳೆದಿರ್ತೀರಿ, ಅದರೊಳಗ ಕುಡಿ ಕಾಯಿ ಕೊರೆಯುವಂತಹ ಹುಳುಗಳ ಬಾಧೆ ಬಂದಿರ್ತದ. ಈ ಕೀಟಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಬೀದರ್ ಕೃಷಿ ಮಹಾವಿದ್ಯಾಲಯದೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ಈ ವಿಚಾರಗಳನ್ನ ನಮಗ ತಿಳಿಸಿಕೊಡ್ತಾ ಇದ್ದಾರೆ. ಬದನೆ ಬೆಳೆದಂತವರು ಗಮನಿಸಬೇಕು. ಡಾಕ್ಟರ್ ಪ್ರಶಾಂತ್ ಅವರು ಈಗ ತಮ್ಮ ಸಂದೇಶ ನೀಡ್ತಾ ಇದ್ದಾರೆ. ನಮಸ್ಕಾರ. ಈ ಬದನೆ ಬರುವ ಕೀಟಗಳಲ್ಲಿ ಈ ಕೀಟ ತುಂಬಾ ಅಪಾಯಕಾರಿಯಾಗಿದೆ. ಇದು ಹೇಗೆ ಅಂದ್ರೆ ಕುಡಿಯ ಮತ್ತು ಕಾಯಿಯ ಮೇಲೆ ರಂಧ್ರ ಮಾಡುವುದರಿಂದ ಇಳುವರಿನ ಕಡಿಮೆ ಮಾಡುವುದಲ್ಲದೇ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಕೂಡ ಕಳೆದುಕೊಳ್ತದೆ. ಮರಿ ಹುಳು, ಎಲೆಯ ದೇಟು, ಏನ್ ಮದ್ಯ ನೆರಳುಗಳು ನರಗಳು ಅಂತೀವಿ, ಹಾಗೂ ಹೂ ಮಗ್ಗುಗಳನ್ನು ಕೊರೆ ತಿನ್ನುವುದರಿಂದ ಕುಡಿ ಮತ್ತು ಮಗ್ಗುಗಳು ಜೋತು ಬಿದ್ದು ಒಣಗುತ್ತವೆ. ಆಮೇಲೆ ಹಾಗೆ ಕಾಯಿ ಕೊರೆದು ಒಳಸಿರು ತಿನ್ನುವುದರಿಂದ ಕಾಯಿಗಳ ಮೇಲೆ ರಂಧ್ರ ಆಗಿಬಿಟ್ಟು ಒಳಗಡೆ ಹಿಕ್ಕಿ ತರ ಮುಚ್ಚಿದ ಕಪ್ಪದ ಸುರಂಗವನ್ನು ನಾವು ನೋಡಬಹುದು ಹೊರಗಡೆಯಿಂದಾನೆ. ಇದಕ್ಕೆ ಈ ಕೀಟಕ್ಕೆ ನಾವು ಏನು ಹತೋಟಿ ಕ್ರಮಗಳನ್ನು ತಗೋಬೇಕು ಅಂತಂದ್ರೆ, ಈ ಬಾಧೆ ಒಳಗಾದ ಕುಡಿ ಮತ್ತು ಕಾಯಿಗಳನ್ನು ಆರಿಸಿ ನಾಶ ಮಾಡಬೇಕು ಫಸ್ಟ್. ಆಮೇಲೆ ಒಂದು ಎಕರೆಗೆ 8-10 ಈ ಮೋಹಕ ಬಲೆಗಳನ್ನು ಹಾಕಬೇಕು. ಅದು ಯಾವಾಗ ಹಾಕಬೇಕು ಅಂತಂದ್ರೆ, ಕಾಮನ್ ಆಗಿ ನಾವು ಸಸಿ ನಾಟಿ ಮಾಡಿದ 2 ವಾರದ ನಂತರ ನಾವು ಈ ಮೋಹಕ ಬಲೆಗಳನ್ನು ಹೊಲಗಳಲ್ಲಿ ಎಕರೆಗೆ 8-10 ಹಾಕಬೇಕು. ಹೇಗೆ ಹಾಕಬೇಕು ಅನ್ನೋದು ಇವನ್ ಬೆಳೆ ಕೂಡ ಅದು ಬೆಳೆಯಿಂದ ಅಷ್ಟು ಹೈಟ್ ಅಲ್ಲೇ ಇರಂಗೆ ಹಾಕೋಬೇಕು. ಮತ್ತೆ ಪ್ರತಿ ಹೆಕ್ಟರ್ಗೆ ಏನ್ ಮಾಡಬೇಕು ಅಂದ್ರೆ 250 ಕಿಲೋಗ್ರಾಂ ಬೇವಿನ ಹಿಂಡಿಯನ್ನು ಸಸಿ ನಾಟಿ ಮಾಡಬೇಕಾದ ಸಮಯದಲ್ಲಿ ಹಾಕಬಹುದು, ಅಥವಾ ನಂತರ ಪ್ರತಿ ತಿಂಗಳಿಗೊಮ್ಮೆ 2 ಬಾರಿ ಮನೆಯಲ್ಲಿ ಅದು ಬೇವಿನ ಹಿಂಡಿ ಬೆರೆಸಬೇಕು. ಆಮೇಲೆ ಹೂ ಬಿಡೋ ಸಮಯದಲ್ಲಿ ಏನ್ ಮಾಡಬೇಕು ಒಮ್ಮೆ ಅಂದ್ರೆ, ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಸಿಗ್ತವೆ, ಅವು ಕೂಡ ಪ್ರತಿ ಹೆಕ್ಟರ್ ಗೆ ಒಂದು 50,000 ನಂತೆ ಬಿಡಬೇಕು. ಅದು ಯಾವಾಗ ಅಂದ್ರೆ ಹೂ ಬಿಡೋ ಸಮಯದಲ್ಲಿ. ಆಮೇಲೆ ಬಿಟಿ ಪುಡಿ ಅಂತ ಸಿಗ್ತದೆ, ಅದು ಕೂಡ ಹೂ ಬಿಡೋ ಸಮಯದಲ್ಲಿ ಎರಡು ಬಾರಿ ಒಂದು 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಿಸಬೇಕು, ಅಥವಾ 2 ಮಿಲಿ ಹೊಂಗೆ ಕಷಾಯ ಅಥವಾ 0.5 ಮಿಲಿ ಸೋಪಿನ ದ್ರಾವಣ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಆಮೇಲೆ ಕಾಯಿ ಬಿಡೋ ಸಮಯದಲ್ಲಿ ಏನ್ ಮಾಡಬೇಕು, ಒಂದು 15 ದಿನ ಮುಂಚೆನಲ್ಲಿ 2-3 ಸಾರಿ 2 ಮಿಲಿ ಮೆಲಾಥಿಯನ್ 50 AC ಅಥವಾ 1 ಮಿಲಿ ಕೊರಾಜಿನ್ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಿಸಬೇಕು. ಸೊ ಇವೆಲ್ಲ ಮಾಡೋದ್ರಿಂದ ನಾವು ಈ ಬದನೆ ಕುಡಿ ಮತ್ತು ಕಾಯಿ ಕೊರೆಯುವ ಕೀಟನು ಹತೋಟಿಯಾಗಿ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಪ್ರಶಾಂತ್ ಅವರನ್ನ ತಾವು ಸಂಪರ್ಕ ಮಾಡಬಹುದು, ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9036698060. ಈ ನಂಬರ್ನ ಸಂಪರ್ಕ ಮಾಡಿ ತಾವು ತರಕಾರಿಗಳಿರಬಹುದು, ಹಣ್ಣಿನ ಬೆಳೆಗಳಿರಬಹುದು ಅಥವಾ ಹೂವಿನ ಬೆಳೆಗಳಿರಬಹುದು, ಒಟ್ಟಿನೊಳಗ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಯನ್ನ ತಾವು ಅವರಿಗೆ ಕೇಳಿ ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೆ ಹೊಸ ವಿಚಾರ, ಹೊಸ ವಿಷಯ, ಮತ್ತೆ ಹೊಸ ಪ್ರಶ್ನೆ, ಹೊಸ ಉತ್ತರಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ.